ಸರ್ಕಾರ ಪ್ರಯೋಗಾಲಯಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ. ಎಸ್ಸಿಪಿ ಎಸ್ಟಿಪಿ ಯೋಜನೆಯಡಿ ಮೀಸಲಿಟ್ಟ ಹಣ ರಾಜ್ಯ ಸರ್ಕಾರದಿಂದ ದುರ್ಬಳಕೆ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಇಂದು ರಾಜ್ಯಾದ್ಯಂತ ತ್ರಿಪದಿ ಕವಿ ಸರ್ವಜ್ಞ ಜಯಂತಿ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಬೆಂಗಳೂರು. ಕೇಳುವರೆ ಇಂದು ರಾತ್ರಿ 9:30 ಕೇಳಿ ಕನ್ನಡ ಭಾರತಿ ಭೀಮರಾಯ ಹೇಮನೂರು ಅವರಿಂದ ಸಣ್ಣ ಕಥೆ ದರೋಡೆ, ಅನಂತರ ಧರ್ಮಣ್ಣ ಹೆಚ್ ಧನ್ನಿ ಅವರಿಂದ ಕಾವ್ಯಧಾರೆ ಕೇಳುವಿರಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು ನೀವು ಸಾನ್ ಏರ್ ಆಪ್ನಲ್ಲಿ ಕೇಳುತ್ತಿರುವಿರಿ. ಆಕಾಶವಾಣಿ ಕೇಳಿ ಕೃಷಿ ರಂಗ. ಇಂದಿನ ಕೃಷಿರಂಗದಲ್ಲಿ ಸೇವಂತಿ ಹೂವಿನ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಸುನೀತಾ ಸಿ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ಹಾಗೂ ಪಶುಗಳ ಮೇವು ಕುರಿತು ತಿಳಿಸುತ್ತಾರೆ ಡಾಕ್ಟರ್ ಹರೀಶ್ ಶೆಣ್ಣೈ. ಅನಂತರ ಜನಪದ ಸಂಗೀತ, ದೊಡ್ಡಬಳ್ಳಾಪುರ ತಾಲೂಕು ಕೋಲೂರಿನ ಮಲ್ಲಕ್ಕ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳುವಿರಿ. ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೇ, ಇವತ್ತು ನಾವು ಸೇವಂತಿ ಬೇಸಾಯದ ಸುಧಾರಿತ ಕ್ರಮಗಳ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ತೋಟಗಾರಿಕಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸುನೀತಾ ಸಿ ಮೇಡಮ್ ಅವರು ಆಗಮಿಸಿದ್ದಾರೆ. ಡಾಕ್ಟರ್ ಸುನೀತಾ ಅವರೇ, ಅವರ ಪರವಾಗಿ ಸ್ವಾಗತ, ನಮಸ್ಕಾರ. ನಮಸ್ಕಾರ ಸರ್. ಇವತ್ತು ನಮಗೆ ಸೇವಂತಿ ಬೆಳೆ ಬೇಸಾಯದ ಕುರಿತು ಮಾಹಿತಿಯನ್ನು ಮಾಡಿಕೊಡ್ಬೇಕು. ಸೇವಂತಿ ಹೂವು ತುಂಬಾ ಆಕರ್ಷಣೀಯ ಹೂವು, ಮತ್ತೆ ಎಲ್ಲ ದೇವ್ರ ಪೂಜೆಯಲ್ಲಿ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಬಳಸಲಾಗ್ತದೆ. ಹಾಗಾಗಿ ಇದಕ್ಕೆ ತುಂಬಾ ಬೇಡಿಕೆ ಇದೆ. ನಮ್ಮ ರೈತ ಬಂಧವರು ಈ ಒಂದು ಬೆಳೆನ ಬೆಳೆಯುವುದ್ರ ಮೂಲಕ ತಮ್ಮ ಒಂದು ಆರ್ಥಿಕ ಪರಿಸ್ಥಿತಿನ ನಿಭಾಯಿಸ್ಕೋಬಹುದು, ಸುಧಾರಿಸ್ಕೋಬಹುದು. ಹೌದಲ್ಲ ಮೇಡಮ್ ಅವರೇ? ಹೌದು ಸರ್. ಹೇಳಿ, ಈ ಒಂದು ಸೇವಂತಿ ಬೆಳೆ ಬೇಸಾಯದಲ್ಲಿ ಯಾವ ಕ್ರಮಗಳನ್ನ ನಮ್ಮ ರೈತ ಬಾಂಧವರು ಅನುಸರಿಸಿಕೊಂಡು ಹೋದ್ರೆ ಅವರಿಗೆ ಒಳ್ಳೇದಾಗುತ್ತೆ ಅಂತ? ಈ ಸೇವಂತಿಗೆ ಬೆಳೆನ ಸರ್ ನಾವು ಮಾನವ ಮೊದಲು ಕೃಷಿ ಮಾಡಿದ ಹೂ ಬೆಳೆ ಅಂತ ಖ್ಯಾತಿ ಪಡೆದಿದೆ. ಇದು ಇದು ಒಂದು ಪ್ರಮುಖ ವಾಣಿಜ್ಯ ಬೆಳೆ ಆಗಿದೆ. ಇದನ್ನ ಆಡ್ಭಾಷೆಯಲ್ಲಿ ನಾವು ಶಾವಂತಿಗೆ, ಶೇಮಂತಿಗೆ ಅಥವಾ ಸೇವಂತಿ ಅಂತ ಕರಿತೀವಿ. ಇದರಲ್ಲಿ ಅನೇಕ ಬಣ್ಣ ಆಕಾರ ಇದ್ರೂನು ಹಳದಿನೇ ತುಂಬಾ ಜಾಸ್ತಿ ಕಂಡುಬರೋದು, ಅದಕ್ಕೇನೆ ಬೇಡಿಕೆ ಜಾಸ್ತಿ. ಹಳದಿ ಬಿಟ್ರೆ ಬಿಳಿದು, ಇತ್ತೀಚೆಗೆ ಬೇರೆ ಬಣ್ಣಗಳು ಬಂದಿದೆ, ಕೆಂಪು, ನೇರಳೆ, ತಿಳಿ ಗುಲಾಬಿ ಅಥವಾ ತಿಳಿಗೆಂಪು ಬಣ್ಣ ಬಂದಿದೆ. ಆದ್ರೆ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇರೋದು ಹಳದಿ ಹೂವೇನೆ. ಈ ಹಬ್ಬ ಹರಿದಿನಗಳಲ್ಲಿ ಸೇವಂತಿಗೆ ಹೂವಿನ ಬಳಕೆ ಜಾಸ್ತಿ, ಪೂಜೆಗೆ ಅಲಂಕಾರ ಮಾಡಲು, ಹಾರ ತಯಾರಿಸಲು, ಮತ್ತು ಸುವಾಸನೆ ಕೂಡ ಬಹಳ ಇಷ್ಟ. ಈ ಎಲೆಗಳಿಂದ ಒಂದು ಪೈರಿಥ್ರಾಯ್ಡ್ ಅಂತ ಒಂದು ರಾಸಾಯನಿಕ ವಸ್ತು ಸಿಗುತ್ತೆ. ಅದನ್ನ ಕೀಟನಾಶಕ ಅಂದ್ರೆ ಕೀಟಗಳ ಬಾಧೆಗೆ ಬಳಸಲು, ಅಂದ್ರೆ ಏನು ನಾವು ಸಾವಯವ ಪದ್ಧತಿಯಲ್ಲಿ ರೋಗ ನಿರೋಧಕ ಮಾಡ್ತೀವಲ್ಲ ಅದಕ್ಕೂ ಕೂಡ ಬಳಸ್ತಾರೆ. ಈ ಬೆಳೆ ಬೆಳಿಲಿಕ್ಕೆ ರಸಸಾರ, ಮಣ್ಣಿನ ರಸಸಾರ 6-7 ಇರಬೇಕು. ನೀರು ಚೆನ್ನಾಗಿ ಬಸಿದೋಗುವಂತ ಯಾವುದೇ ಮಣ್ಣಾದ್ರೂ, ಗೋಣ ಮಣ್ಣಾದ್ರೂ ಕೂಡ ಬೆಳಿಬಹುದು. ನೀರು ನಿಲ್ಲಬಾರದು. ಇದರಲ್ಲಿ ಶಿಲೀಂಧ್ರಗಳಿಂದ ಕಾಡೋ ರೋಗಗಳು ಜಾಸ್ತಿ ಇದೆ, ನೀರು ನಿತ್ರೆ ರೋಗಗಳು ಶುರು ಆಗುತ್ತೆ. ಆದ್ರಿಂದ ಮುನ್ನೆಚ್ಚರಿಕೆಯಾಗಿ ನೀರು ಬಸಿದು ಹೋಗುವಂತ ಮಣ್ಣನ್ನೇ ಬೆಳಿಬೇಕು. ಈ ಸೇವಂತಿಗೆಯು ಒಂದು ಉಷ್ಣವಲಯದ ಬೆಳೆ ಆಗಿದೆ. ಈ ಗಿಡದ ಬೆಳವಣಿಗೆಗೆ ಹಗಲು ಜಾಸ್ತಿ ಇರಬೇಕು, ಅಂದ್ರೆ ಹಗಲು ದೊಡ್ಡದಿರಬೇಕು. ಹೂವುಗಳನ್ನ ಬಿಡಲಿಕ್ಕೆ ರಾತ್ರಿ ದೊಡ್ಡದಿರಬೇಕು, ಅಂದ್ರೆ ರಾತ್ರಿ ಹೊತ್ತು ಜಾಸ್ತಿ ಇರಬೇಕು. ಹಾಗಾಗಿ ಇದರಲ್ಲಿನ ಪ್ರಮುಖ ತಳಿಗಳು ಅಂತಂದ್ರೆ ಸೆಂಟ್ ಯೆಲ್ಲೋ, ಸೆಂಟ್ ವೈಟ್, ಪೇಪರ್ ವೈಟ್, ಮಸ್ಕಟ್ ವೈಟ್, ಮೆರಿಗೋಲ್ಡ್ ಅಥವಾ ರಬ್ಬರ್ ಸೇವಂತಿಗೆ, ಪೂರ್ಣಿಮಾ ಯೆಲ್ಲೋ, ಪೂರ್ಣಿಮಾ ವೈಟ್, ಮಿಲ್ಕಿ ವೈಟ್, ಐಶ್ವರ್ಯ, ಸುವರ್ಣ ಯೆಲ್ಲೋ ಅನ್ನುವಂತಹ ತಳಿಗಳಿವೆ. ನಮ್ಮ ರೈತರು ಸಾಮಾನ್ಯವಾಗಿ ಹಳದಿ ತಳಿಗಳನ್ನೇ ಜಾಸ್ತಿ ಬೆಳೆಯೋದು, ಅದು ಬಿಟ್ಟರೆ ಬಿಳಿ ತಳಿಗಳಿಗೆ ಹೋಗ್ತಾರೆ. ಇದರಲ್ಲಿ ಸಸ್ಯಾಭಿವೃದ್ಧಿ ಯಾವ ರೀತಿ ಮಾಡಬೇಕು ಅಂದ್ರೆ ಮೃದು ಕಾಂಡದ ತುಂಡುಗಳು ಅಥವಾ ಸೇವಂತಿಗೆ ಗಿಡದ ಪಕ್ಕದಲ್ಲಿ ಏನು ಮರಿ ಕಂದಗಳು ಬರುತ್ತೋ ಅದನ್ನ ತೆಗೆದುಬಿಟ್ಟು ನಾವು ಸಸ್ಯಾಭಿವೃದ್ಧಿ ಮಾಡ್ಕೋಬಹುದು. ಇತ್ತೀಚೆಗೆ ಅಂಗಾಂಶ ಕೃಷಿಯಿಂದ ಬಂದಿರುವಂತಹ ಗಿಡಗಳು ಕೂಡ ಜನಪ್ರಿಯ ಆಗ್ತಾ ಇದೆ. ಈಗ ಅದಕ್ಕಿಂತ ಪೂರ್ವದಲ್ಲಿ ವಾತಾವರಣ ಯಾವ್ದು ಬಯಸ್ತದೆ ಈ ಒಂದು ಸೇವಂತ ಬೆಳೆ? ಈ ವಾತಾವರಣ ಸಮಶೀತೋಷ್ಣವಾಗಿರಬೇಕು, ಉಷ್ಣತೆ ಸ್ವಲ್ಪ ಜಾಸ್ತಿ ಇದ್ರೂ ನಡೆಯುತ್ತೆ. ಅಂದ್ರೆ ಹಗಲು ಜಾಸ್ತಿ ಇದ್ರೆ ಗಿಡದ ಬೆಳವಣಿಗೆ ಚೆನ್ನಾಗಾಗುತ್ತೆ, ರಾತ್ರಿ ಜಾಸ್ತಿ ಇದ್ರೆ ಹೂವಿನ ಬೆಳವಣಿಗೆ ಚೆನ್ನಾಗಿ. ಸೂರ್ಯನ ಬೆಳಕು ಜಾಸ್ತಿ ಇರಬೇಕು, ಜಾಸ್ತಿ ಇರಬೇಕು. ಸೂರ್ಯನ ಬೆಳಕು ಜಾಸ್ತಿ ಇದ್ರೆ ಮತ್ತೆ ಶಾಖನೂ ಕೂಡ ಜಾಸ್ತಿ ಆಗ್ಬಿಡುತ್ತೆ. ಹೌದು, ಅದಕ್ಕೆ ಏನ್ ಮಾಡ್ತಾರಂದ್ರೆ ಇವಾಗ ರೈತರು ಸೂರ್ಯನ ಬೆಳಕು ಇಲ್ಲ ಈ ಸೈಕ್ಲೋನ್ ಎಫೆಕ್ಟ್ ಬಂದಾಗ ಕೃತಕವಾಗಿ ಬೆಳಕನ್ನ ಕೊಟ್ಟು ಒಂದು ಚದರ ಮೀಟರ್ಗೆ 60 ವ್ಯಾಟ್ನ ಬಲ್ಬ್ನ 4 ಅಡಿ ಎತ್ತರದಲ್ಲಿ ಹಾಕಿ 2 ಅಡಿ ದೂರದಿಂದ ಗಿಡದಿಂದ ಒಂದು 4-6 ಗಂಟೆಗಳ ತನಕ ಕೊಟ್ರೆ ಗಿಡದ ಬೆಳವಣಿಗೆ ಚೆನ್ನಾಗುತ್ತೆ. ಹೀಗಾಗಿ ಅವರು ಕೃತಕ ಬೆಳಕನ್ನು ಸಹ ಗಿಡಗಳಿಗೆ ಕೊಡ್ತಾ ಇದ್ದಾರೆ. ನಿಮ್ಗೆ ಹೂವು ಬೇಕು ಅಂತಂದ್ರೆ ರಾತ್ರಿ ಹೊತ್ತು ಅದನ್ನ ಹೊದಿಕೆ ಬರುತ್ತಲ್ಲ, ಮಲ್ಚಿಂಗ್ ಶೀಟ್ ಬಳಸ್ತೀವಲ್ಲ ಕಪ್ಪು ಬಣ್ಣದ್ದು, ಅದನ್ನ ಗಿಡದ ಮೇಲೆ ಸಂಜೆ 7 ಗಂಟೆಗೆ ಮುಚ್ಚಿದ್ರೆ ಬೆಳಗ್ಗೆ 7 ಗಂಟೆಗೆ ಅದನ್ನ ತೆಗಿತಾರೆ. ಸೊ ಹೀಗಾಗಿ ಹೂವಿನ ಬೆಳವಣಿಗೆ ಚೆನ್ನಾಗುತ್ತೆ. ಅಂದ್ರೆ ಗಿಡನೇ ಮುಚ್ಚಿಬಿಡ್ಬೇಕು. ಹೌದು, ನಿಮಗೆ ಗಿಡದ ಬೆಳವಣಿಗೆ ಬೇಕು, ಎಲೆ ಕೊಂಬೆ ಜಾಸ್ತಿ ಬೇಕು ಅಂದ್ರೆ ಬೆಳಕನ್ನ ಕೊಡ್ಬೇಕು, ಹೂವು ಬೇಕು ಅಂದ್ರೆ ಕತ್ಲನ್ನ ಕೊಡ. ಆಯ್ತು ಮೇಡಮ್, ಈಗ ಈ ಒಂದು ಸೇವಂತಿ ಬೆಳೆಯ ಸಸ್ಯಾಭಿವೃದ್ಧಿ ಕ್ರಮಗಳು ಯಾವ ರೀತಿ ಮಾಡಿದ್ರೆ ಒಳ್ಳೇದಾಗ್ತದೆ? ನಾನು ಹೇಳಿದ್ನಲ್ಲ ಸರ್, ಮೃದು ಕಾಂಡದ ತುಂಡುಗಳನ್ನ ತಗೋಬಹುದು, ಅಥವಾ ಸಸಿಗಳ ಪಕ್ಕದಲ್ಲಿ ಮರಿ ಕಂದುಗಳು ಬರುತ್ತೆ ಅದನ್ನ ಕಿತ್ತು ಬೇರೆ ಕಡೆ ನೆಟ್ಟಾಗ ಅದು ಒಂದು ಗಿಡವಾಗಿ ಬೆಳೆಯುತ್ತೆ. ಇತ್ತೀಚಿನ ದಿನಗಳಲ್ಲಿ ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿ ಮಾಡಿದಂತಹ ಗಿಡಗಳನ್ನ ಜಾಸ್ತಿ ಬಳಸ್ತಾ ಇದ್ದಾರೆ. ಈಗ ನಾಟಿ ಮಾಡಲು ಭೂಮಿ ಸಿದ್ಧತೆ ಹೇಗಿರಬೇಕು? ಈ ಸೇವಂತಿಗೆ ಗಿಡ ಒಂದು ಸತಿ ನಾಟಿ ಮಾಡಿದ್ರೆ 3-4 ವರ್ಷ ಭೂಮಿಯಲ್ಲಿರುತ್ತೆ. ಆದ್ರಿಂದ ನಾವು ಚೆನ್ನಾಗಿ ಭೂಮಿಯನ್ನ ಸಿದ್ಧತೆ ಮಾಡ್ಕೋಬೇಕು, 3-4 ಸತಿ ಚೆನ್ನಾಗಿ ಉಳುಮೆ ಮಾಡಿ ಅದಕ್ಕೆ 2-3 ಟನ್ ಎಕರೆಗೆ ಗೊಬ್ಬರ ಹಾಕಿ ಈ ಬೇವಿನಿಂಡಿ 200-300 ಕೆಜಿ ಬೇವಿನಿಂಡಿಗೆ ಈ ಜೈವಿಕ ಪೀಡನಾಶಕಗಳಾದ ಟ್ರೈಕೋಡರ್ಮ ಮತ್ತು ಸೂಡೋಮೊನಸ್ ಅನ್ನು ಬಳಸುವುದರಿಂದ ಮಣ್ಣಿನ ಫಲವತ್ತತೆನೂ ಜಾಸ್ತಿ ಆಗುತ್ತೆ ಹಾಗೂ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಆಗುತ್ತೆ. ಈ ತರ ಇವುಗಳನ್ನೆಲ್ಲ ಬೆರೆಸಿ ಚೆನ್ನಾಗಿ ಹದ ಮಾಡಿಕೊಂಡು ಸಾಲಿನಿಂದ ಸಾಲಿಗೆ 2 ಅಡಿ, ಗಿಡದಿಂದ ಗಿಡಕ್ಕೆ 1 ಅಡಿಯಿಂದ ನಾಟಿ ಮಾಡಿದ್ರೆ ಅದು ಮೇ ಜೂನ್ ತಿಂಗಳಲ್ಲಿ ನಾಟಿ ಮಾಡಿದ್ರೆ ಬಹಳ ಉತ್ತಮ. ಇದು ಅಂತರ ಎಷ್ಟಿರ್ಬೇಕಾಗುತ್ತೆ ಮೇಡಮ್? ಸಾಲಿನಿಂದ ಸಾಲಿಗೆ 2 ಅಡಿ, ಗಿಡದಿಂದ ಗಿಡಕ್ಕೆ 1 ಅಡಿ ಇದ್ರೆ ಸಾಕು ಸರ್. ಆಮೇಲೆ ಈ ಒಂದು ಸೇವಂತಿ ಬೆಳೆ ದೊಡ್ಡ ಪ್ರಮಾಣದಲ್ಲಿ ನಾವು ಬೆಳಿಬೇಕಾದ್ರೆ ನೀರಿನ ನಿರ್ವಹಣೆ ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ. ಯಾವತರ ನೀರು ನಿರ್ವಹಣೆ ಮಾಡಿದ್ರು ತಮ್ಮಂತೀರಿ? ಈ ಮೊದಲನೇ ಹೇಳಿದಾಗೆ ನೀರು ನಿಲ್ಲಂಗೆ ಇರಬಾರ್ದು, ನೀರು ಚೆನ್ನಾಗಿ ಬಸ್ತೋಗ್ಬೇಕು. ವಾರದಲ್ಲಿ ಮಣ್ಣು ಮತ್ತು ಹವಾಗುಣದ ಪರಿಸ್ಥಿತಿಯನ್ನು ನೋಡಿಕೊಂಡು 4-5 ತಿಂಗಳಿಗೊಮ್ಮೆ ಬೆಳಗ್ಗೆ ನೀರು ಹಾಯಿಸಿದ್ರೆ ಸೂಕ್ತ. ಇದರಲ್ಲೂ ಕೂಡ ನೀವು ಹನಿ ನೀರಾವರಿಯನ್ನು ಬಳಸಿಕೊಂಡ್ರೆ ನೀರಿನ ಮಿತವ್ಯಯ ಸಾಧ್ಯ ಆಗುತ್ತೆ. ಈ ಅಂತರ ಬೇಸಾಯ ಪದ್ಧತಿಗಳ ಬಗ್ಗೆನೂ ಕೂಡ ಸ್ವಲ್ಪ ಮಾಹಿತಿ ಮಾಡಿಕೊಡಿ. ಇದರಲ್ಲಿ ಮೊದಲನೇದಾಗಿ ನಾವು ಕುಡಿ ಚೀಟುವಿಕೆಯನ್ನ ಮಾಡಲೇಬೇಕು, ಕುಡಿ ಅಥವಾ ತುದಿಯನ್ನ. ನಾಟಿ ಮಾಡಿದ 30-45 ದಿನಗಳಲ್ಲಿ ಮೇಲೆ ಬರುವಂತಹ ಕುಡಿಗಳನ್ನು ಚಿಗಟುವುದರಿಂದ ಹೆಚ್ಚಿನ ರಂಬೆಗಳು ಕವಲೊಡೆದು ಗಿಡದಲ್ಲಿ ಹೂವಿನ ಇಳುವರಿ ಜಾಸ್ತಿ ಆಗುತ್ತೆ. ನಂತರ ನಾವು ಈ ಸೇವಂತಿಗೆ ಬೆಳೆಯಲು ಹೆಚ್ಚಿನ ನೀರು ಮತ್ತು ಪೋಷಕಾಂಶಗಳನ್ನು ಕೊಡುವುದರಿಂದ ಹೆಚ್ಚಿನ ಕಳೆಗಳ ಬಾಧೆ ಕಂಡುಬರುತ್ತೆ. ಕಾಲಕಾಲಕ್ಕೆ ಕಳೆಯನ್ನು ಕಿತ್ತು ಮಣ್ಣನ್ನು ಏರ್ ಹಾಕಿದರೆ ಗಿಡ ಗಟ್ಟಿಯಾಗಿ ಇರುತ್ತೆ. ಇದು ಬಿಟ್ಟರೆ ನಾವು ಆಧಾರವನ್ನು ಒದಗಿಸಬೇಕು. ಈ ಸೇವಂತಿಗೆ ಗಿಡ ಸುಮಾರು 75-90 ಸೆಂಟಿಮೀಟರ್ಗೂ ಕೂಡ ಬೆಳೆಯುತ್ತೆ, ಅಷ್ಟೇ ಎತ್ತರ ಬೆಳೆಯುತ್ತೆ ಬೆಳೆಯುತ್ತೆ. ಸೊ ಇದಕ್ಕೆ ನಾವು ಆಧಾರವನ್ನು ಪ್ರತಿ ಗಿಡಕ್ಕೂ ಕೊಡಬಹುದು, ಇಲ್ಲ ಅಂದ್ರೆ 4-5 ಅಡಿಗೆ ಒಂದೊಂದು ಕೋಲನ್ನು ನೆಟ್ಟು ಕೀಟಗಳಂದ್ರೆ ಥ್ರಿಪ್ಸ್, ಇದು ರಸ ಇರುವುದರಿಂದ ಎಲೆಗಳ ಮೇಲೆ ಬಿಳಿ ಗೆರೆಗಳಾಗುತ್ತೆ, ಬಾಧೆಗಳಾದ ಹೂಗಳ ಬಣ್ಣ ಬದಲಾಗಿ ಒಣಗಿ ಹೋಗುತ್ತೆ. ಇದನ್ನ ಹತೋಟಿ ಮಾಡಲು ಮೀಥೈಲ್ ಪ್ಯಾರಥಿಯನ್ ಎನ್ನುವ ರಾಸಾಯನಿಕವನ್ನು 2 ಮಿಲಿ ಲೀಟರ್ ಅಷ್ಟು ತೆಗೆದುಕೊಂಡು 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಿದ್ರೆ ಥ್ರಿಪ್ಸ್ ಬಾಧೆ ಕಡಿಮೆ ಆಗುತ್ತೆ. ಇನ್ನೊಂದು ಇದೇ ತರ ಹೇನು, ರಸ ಇರುವ ಹೇನು, ಇದು ಎಲೆಗಳು ಮತ್ತು ರಂಬೆಗಳಿಂದ ರಸ ಹೀರುತ್ತೆ ಮತ್ತೆ ಎಲೆ ಹಳದಿಯಾಗಿ ಕೆಳಗೆ ಬೀಳಕ್ಕೆ ಶುರುವಾಗುತ್ತೆ. ಈ ಕೀಟದ ಬಾಧೆಯನ್ನು ಹತೋಟಿ ಮಾಡಲು ನಾವು 2 ಮಿಲಿ ಲೀಟರ್ ಮೀಥೈಲ್ ಪ್ಯಾರಥಿಯನ್ ಅಥವಾ 0.5 ಮಿಲಿಲೀಟರ್ ಅಷ್ಟು ಡೈಕ್ಲೋರಾವಾಸ್ ಅನ್ನು 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡುವುದರಿಂದ ಈ ಬಾಧೆ ಕಡಿಮೆ ಆಗುತ್ತೆ. ಇನ್ನೊಂದು ಮೊಗ್ಗು ಕೊರೆಯುವ ಹುಳು, ಈ ಮರಿ ಹುಳುಗಳು ಮೊಗ್ಗನ್ನು ಸೇರಿ ಕೊರೆದು ಒಳಗಡೆ ಭಾಗವನ್ನು ತಿನ್ನುತ್ತವೆ. ಅಂತಹ ಮೊಗ್ಗುಗಳ ಮೇಲೆ ನಾವು ರಂಧ್ರವನ್ನು ಕಾಣಬಹುದು ಮತ್ತು ಮೊಗ್ಗುಗಳು ಕೆಳಗೆ ಬೀಳುತ್ತೆ, ಅವು ಅರಳೋದಿಲ್ಲ. ಇದಕ್ಕೆ 2 ಮಿಲಿಲೀಟರ್ ಅಷ್ಟು ಮೀಥಲ್ ಪಾರಥಿಯನ್ ಮತ್ತು 0.5 ml ಅಷ್ಟು ಡೈಕ್ಲೋರೋವಾಸ್ ಅನ್ನು ಸೇರಿಸಿ ಸಿಂಪರಣೆ ಮಾಡಿದರೆ ಒಳ್ಳೆ ಹತೋಟಿಯನ್ನು ಪಡೆಯಬಹುದು. ಇನ್ನು ಪ್ರಮುಖ ರೋಗಗಳಂದ್ರೆ ಎಲೆ ಚುಕ್ಕೆ ರೋಗ. ಎಲೆ ಚುಕ್ಕೆ ರೋಗ ಅಂದರೆ ಎಲೆಗಳ ಮೇಲೆ ಕಪ್ಪು ಬಣ್ಣದ ಚುಕ್ಕೆಗಳು ಕಾಣಿಸ್ಕೊಳ್ಳುತ್ತೆ. ದೊಡ್ಡದಾಗ್ತಾ ಅವು ವೃದ್ಧಿಗೊಂಡು ಒಂದಕ್ಕೊಂದು ಸೇರಿ ಎಲೆ ಒಣಗಿದಂಗೆ ಕಾಣುತ್ತೆ. ಎಲೆ ಒಣಗಿದಾಗ ನಾವು ಹೂಗಳ ಇಳುವರಿ ತುಂಬ ಕಡಿಮೆ ಆಗುತ್ತೆ. ಇದರ ಹತೋಟಿಗೆ ನಾವು 2 ಗ್ರಾಂ ಮ್ಯಾಂಕೋಸಬ್ಬನ್ನು 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡಬೇಕು. ಇನ್ನೊಂದು ಪ್ರಮುಖವಾದ ರೋಗ ಅಂದರೆ ತುಕ್ಕು ರೋಗ. ಇದರಲ್ಲಿ ಹಳದಿ ಕಲೆಗಳು ಎಲೆಯ ಮೇಲೆ, ಕಂದು ಬಣ್ಣದ ಮಚ್ಚೆ ಎಲೆಯ ಕೆಳಗೆ ಕಂಡುಬರುತ್ತೆ. ಕೆಲವೊಮ್ಮೆ ಹೂವಿನ ಕೆಳಗೇನು ಬರುತ್ತೆ. ಹೌದು ಹೌದು. ಇದನ್ನ ಹತೋಟಿ ಮಾಡಿಲ್ಲ ಅಂದ್ರೆ ಎಲೆಗಳು ಒಣಗುತ್ತವೆ ಮತ್ತೆ ಮೊಗ್ಗುಗಳು ಬಾಡಿ ಹೂಗಳು ಕೂಡ ಬಾಡಿ ಹೋಗುತ್ತೆ. ಹೌದು. ಇದನ್ನ ನಿರ್ವಹಣೆ ಮಾಡಲು 0.5 ಮಿಲಿಲೀಟರ್ ಅಷ್ಟು ಟ್ರೈಡೋಮಾರ್ಫನ್ 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಿದಾಗ ಹತೋಟಿಗಾಗತ್ತೆ. ಇದರಲ್ಲಿ ಇನ್ನೊಂದು ಪ್ರಮುಖ ರೋಗ ಅಂದ್ರೆ ನಂಜು ರೋಗ ಅಂತ, ಹಳದಿ ನಂಜು ರೋಗ. ಎಲೆಗಳು ಹಸಿರು ಮಿಶ್ರಿತ ಹಳದಿ ಬಣ್ಣದಿಂದ ಕೂಡಿದ್ದು ಬೆಳವಣಿಗೆ ಬಹಳ ಕುಂಠಿತಗೊಳ್ಳುತ್ತೆ. ಬೆಳವಣಿಗೆ ಕುಂಠಿತಗೊಂಡಿದ್ರೆ ಹೂ ಮೊಗ್ಗುಗಳ ಇಳುವರಿ ಕೂಡ ಕಡಿಮೆ ಆಗುತ್ತೆ. ಸೊ ಈ ಬಾಧೆಗೊಳಗಾದ ಗಿಡಗಳನ್ನ ಕಿತ್ತು ನಾಶಪಡಿಸಬೇಕು ಮತ್ತು ರೋಗ ಹರಡುವುದನ್ನು ನಿಯಂತ್ರಣ ಮಾಡಿದ್ರೆ ನಾವು ಸೇವಂತಿಗೆಯಲ್ಲಿ ಒಳ್ಳೆ ಇಳುವರಿಯನ್ನು ಪಡೆಯಬಹುದು ಸರ್. ಒಟ್ಟಾರೆ ಹೇಳಬೇಕಂದ್ರೆ ಈ ಸೇವಂತಿ ಹೂವಿನ ಬೇಸಾಯ ಒಂದು ಒಳ್ಳೇದು ಅಂತೀರಿ? ಹೌದು ಸರ್. ಏಕೆಂದ್ರೆ ಅವರು ಮೇ ಜೂನ್ ಹಂಗೆ ನಾಟಿ ಮಾಡಿಕೊಂಡ್ರೆ 3.5 ತಿಂಗಳಿಗೆ ಇಳುವರಿ ಸ್ಟಾರ್ಟ್ ಆಗುತ್ತೆ. ಆವಾಗ ಹಬ್ಬ ಸಾಲು ಸಾಲು ಹಬ್ಬಗಳು ಬರುತ್ತೆ, ವರಮಹಾಲಕ್ಷ್ಮಿ, ಗಣೇಶ, ಗೌರಿ, ಆಮೇಲೆ ದಸರಾ, ದೀಪಾವಳಿ ತನಕನೂ ಜಾಸ್ತಿ ಬೇಡಿಕೆ, ಹೂವಿನ ಬೇಡಿಕೆ ಇದ್ದೇ ಇರುತ್ತೆ. ಯಾವಾಗೂ ಬೇಡಿಕೆ ಇದೆ, ಆದ್ರೆ ನಿಮಗೆ ಜಾಸ್ತಿ ಬೇಡಿಕೆ ಬೇಕಾ? ಹಬ್ಬಗಳು ಬಂದಾಗ ನೀವು ಅದಕ್ಕಿಂತ ಸ್ವಲ್ಪ ಒಂದು 4-5 ತಿಂಗಳ ಮೊದಲೇ ನೀವು ಬೇಸಾಯ ಕ್ರಮನ ಅನುಸರಿಸಿ ನಾಟಿ ಮಾಡಿಕೊಂಡ್ರೆ ಹಬ್ಬದ ಸಮಯಕ್ಕೆ ಸರಿಯಾಗಿ ಹೂವು ಕೈಗೆ ಸಿಗುತ್ತೆ. ಹೌದು ಹೌದು ಹೌದು. ನೀವು ಸೂಕ್ತವಾಗಿ ತೋಟಗಾರಿಕಾ ಕೈಪಿಡಿಯನ್ನ ನೋಡ್ಕೊಳ್ರಿ, ಅಥವಾ ವಿಜ್ಞಾನಿಗಳು ತಮ್ಮಂಗೆ ಪ್ರೊಫೆಸರ್ಗಳನ್ನ ಭೇಟಿ ಮಾಡ್ರಿ, ಅವ್ರು ಸೂಕ್ತ ಸಲಹೆ ಕೊಡ್ತಾರೆ. ಕೆಲವೊಮ್ಮೆ ಇದು ಕೃಷಿ ಅಧಿಕಾರಿಗಳು ಕೂಡ, ತೋಟಗಾರಿಕಾ ಅಧಿಕಾರಿಗಳು ಕೂಡ ತಮ್ಮ ಹೊಲಕ್ಕೆ ಬಂದು ಸಲಹೆ ಸೂಚನೆಯನ್ನು ಕೊಡಬಹುದು. ಹೌದು ಸರ್. ಸರ್ಕಾರ ಕೂಡ ಇದಕ್ಕೆ ಪ್ರೋತ್ಸಾಹ ಕೊಡ್ತದೆ, ತೋಟಗಾರಿಕೆ ಇಲಾಖೆ ಪ್ರೋತ್ಸಾಹ ಕೊಡ್ತದೆ, ಕೇಂದ್ರ ಸರ್ಕಾರ ಕೂಡ ಈ ಬಗ್ಗೆ ಪ್ರೋತ್ಸಾಹ ಕೊಡ್ತಾ ಇದೆ. ನಮ್ಮ ರೈತ ಬಾಂಧವರು, ಹೊಸದಾಗಿ ಬೆಳೆಯುವ ಯುವ ರೈತ ಬಾಂಧವರು, ಯುವಕ ಯುವತಿಯರಿಗೂ ಕೂಡ ಇದು ಈ ಒಂದು ಬೆಳೆನ ಬೆಳೀರಿ, ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸ್ಕೊಳ್ರಿ ಅನ್ನೋದು ನಮ್ಮ ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ ಧೋರಣೆ ಕೂಡ. ಹೌದು ಸರ್. ಹೌದು. ಈ ಬೇರೆ ಬೆಳೆಗಳಾದ್ರೆ ಅಂದ್ರೆ ಒಂದು ಸೀಸನ್ ಇರುತ್ತೆ, 3 ತಿಂಗಳಿಗೆ ಟೊಮೆಟೊ ಕೊಯ್ಲು ಮಾಡಿದ್ರೆ ಮುಗೀತು ಅದ್ರದ್ದು. ಬಟ್ ಇದು ಆತರ ಅಲ್ಲ, ಬರ್ತಾನೆ ಇರುತ್ತೆ, ಒಂಥರ ಡೈರಿಗೆ ಹಾಲು ಹಾಕ್ದಂಗೆ. ಅದೇ ಅದೇ, ತಾವಿಗೆ ಗುಲಾಬಿ ಬೇಸಾಯದ ಕೂಡ ಅದೇ ತರ 8 ವರ್ಷ ತನಕ ನಾವು ನಿರ್ವಹಣೆ ಮಾಡಿದ್ರೆ ಮಾಡ್ಕೊತಂದ್ರೆ ಇದು ಕೂಡ ತಾವು 4-5 ವರ್ಷ ನಿಮ್ಗೆ ಯಾವುದೇ ಕುಂದು ಕೊರತೆ ಇಲ್ಲದೆ ನಿಮ್ಗೆ ನಿರ್ವಹಣೆ ಮಾಡಿದ್ರೆ ಬೆಳೆ ಕೊಡ್ತಾನೆ ಹೋಗ್ತದೆ, ತಾವು ಮಾಡ್ಕೋತಾನೆ ಹೋಗ್ಬೋದು, ನಾವು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ಕೋತಾನೆ ಹೋಗ್ಬೋದು. ಹೌದು. ತುಂಬಾ ಮಹತ್ವವಾದ ಉಪಯುಕ್ತವಾದ ಮಾಹಿತಿನ ನಮ್ಮ ರೈತ ಬಾಂಧವರಿಗೆ ಕೊಟ್ರಿ. ಕೆಲವು ರೈತರು ಇರ್ತಾರೆ, ಈ ಒಂದು ಸೇವಂತಿ ಹೂವಿನ ಬೇಸಾಯ ನಾನು ಮಾಡಬೇಕಂತಿರ್ತಾರೆ, ಅವರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ತಮ್ಮ ಸಂಪರ್ಕ ಸಂಖ್ಯೆನ ಕೊಡಿ ಮೇಡಮ್. 7-2-5-5-0-7-3-6 ಮತ್ತೊಮ್ಮೆ ಹೇಳ್ತೀನಿ, 7-2-5-5-5-0-7-3-6 ಆಯ್ತು ಮೇಡಮ್ ಅವರೇ, ಇನ್ನೊಮ್ಮೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ಇವತ್ತು ಈ ಒಂದು ರೈತರು ತಮ್ಮ ಒಂದು ಕೃಷಿಯ ಜೊತೆಗೆ ಉಪಕಸುಬಾಗಿ ಹೈನುಗಾರಿಕೆಯನ್ನ ಮೇಲೆ ಅವಲಂಬಿತರಾಗಿದ್ದು ನಾವು ಗಮನಿಸಬಹುದಾಗಿದೆ. ಯಾಕಂದ್ರೆ ಹೈನುಗಾರಿಕೆ ಎಂಬುದು ಪ್ರತಿನಿತ್ಯ ಆದಾಯ ಕೊಡುವಂತ ಒಂದು ಕಸುಬಾಗಿದೆ. ಈ ಹಿನ್ನೆಲೆಯಲ್ಲಿ ಹೈನುಗಾರಿಕೆಗೆ ಒಂದು ಉಪಯೋಗಿಸುವಂತ ಒಂದು ದನಗಳಿರ್ಬೋದು ಅಥವಾ ಹೈನು ರಾಸುಗಳಿಗಿರ್ಬೋದು, ಇವುಗಳಿಗೆ ಮುಖ್ಯವಾದ ಬೇಕಾಗಿರುವಂತ ಆಹಾರ ಅಂದ್ರೆ ಹಸಿರು ಮೇವು ಅಥವಾ ಮೇವು. ಈ ಮೇವಿನಲ್ಲಿ ಎರಡು ನಮೂನೆಯನ್ನ ನಾವು ನೋಡಬಹುದಾಗಿದೆ, ಒಂದು ಹಸಿರು ಮೇವು, ಒಂದು ಒಣಮೇವು. ಆದ್ರೆ ಈ ಒಂದು ಒಂದು ದನಕ್ಕೆ ಒಂದು ನಾವು ಸಮತೋಲಿತ ಆಹಾರವನ್ನ ಅಂತ ಏನ್ ಹೇಳ್ತೀವಿ ಇದನ್ನ ಕೊಡ್ಬೇಕಾದ್ರೆ ಇದರಲ್ಲಿ ಹಸಿರು ಮೇವು ಇರಬೇಕು, ಒಣ ಮೇವು ಇರಬೇಕು, ಹಿಂಡಿ ಇರಬೇಕು, ಮಿನರಲ್ ಮಿಕ್ಸ್ಚರ್ ಅಂತ ನಾವು ಹೇಳ್ತೀವಿ ಅದು ಇರಬೇಕು, ಮತ್ತು ಪಶು ಆಹಾರ ಇವೆಲ್ಲ ಸೇರಿದಾಗ ಈ ಒಂದು ಸಮತೋಲನ ಆಹಾರವನ್ನ ಈ ಒಂದು ಪಶುಗಳಿಗೆ ಕೊಟ್ಟಾಗ ಅಥವಾ ಹೈನು ರಾಸಿಗಳಿಗೆ ಕೊಟ್ಟಾಗ ಉತ್ತಮವಾದ ಒಂದು ಹಾಲಿನ ಉತ್ಪಾದನೆ ಬರೋದನ್ನ ನಾವು ಗಮನಿಸಬಹುದಾಗಿದೆ. ನಮ್ಮ ಒಂದು ದೇಶದಲ್ಲಿ ಕೇವಲ ಒಂದು 4% ಅಷ್ಟೇ ಇದರಲ್ಲಿ ಮೇವನ್ನ ಬೆಳೆಯೋದನ್ನ ನಾವು ನೋಡ್ಬೋದಾಗಿದೆ. ಈ ಒಂದು ಹೈನು ರಾಶಿಗಳಿಗೆ ಬೇಕಾದ ಆಹಾರದಲ್ಲಿ ಮುಖ್ಯವಾಗಿರುವಂತದ್ದು ಹಸಿರು ಮೇವು ಮತ್ತು ಒಣಮೇವು. ಈ ಒಣಮೇವನ್ನ ಸಾಮಾನ್ಯವಾಗಿ ನಾವು ಅಲ್ಪಾವಧಿ ಬೆಳೆಗಳು ಮುಖ್ಯವಾಗಿ ಏನಂದ್ರೆ ಅಕ್ಕಿ ಭತ್ತ ಇರ್ಬೋದು, ರಾಗಿ ಇರ್ಬೋದು, ಜೋಳ ಇರ್ಬೋದು, ಇದರ ಮುಖ್ಯವಾದ ಒಂದು ಉತ್ಪನ್ನವನ್ನ ನಾವು ಪಡೆದುಕೊಂಡ ನಂತರ ಅಂದ್ರೆ ಭತ್ತ ಇರ್ಬೋದು ಅಥವಾ ಇದನ್ನ ಒಂದು ಕಟಾವಾದ ನಂತರ ಏನು ಉಳಿಯುತ್ತೆ ಆ ಹುಲ್ಲನ್ನು ಏನು ಉಳಿಯುತ್ತೆ ಇದನ್ನ ನಾವು ದನಗಳಿಗೆ ಒಂದು ಪೊರೆಕೆ ಆಹಾರವಾಗಿ ಪೊರೆಕೆ ಮಾಡ್ತೀವಿ. ಅದೇ ರೀತಿ ಇದರೊಟ್ಟಿಗೆ ನಾವು ಹಸಿರು ಮೇವನ್ನು ಸಹ ಒದಗಿಸಬೇಕು. ಈ ಒಣ ಮೇವಿನಲ್ಲಿ ಮುಖ್ಯವಾಗಿ ಫೈಬರ್ ಅಂತ ನಾವು ಹೇಳ್ತೀವಿ, ಒಂದು ಈ ಒಂದು ಇದರ ಒಂದು ಕಂಟೆಂಟ್ ಜಾಸ್ತಿ ಇರುತ್ತೆ ಒಣ ಮೇವಿನಲ್ಲಿ. ಆದ್ರೆ ಹಸಿರು ಮೇವಿನಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ಈ ಪ್ರೋಟೀನ್ ಅಂಶವನ್ನ ಕೊಟ್ಟ ಹಾಲಿನ ಉತ್ಪಾದನೆ ಜಾಸ್ತಿ ಆಗೋದನ್ನ ನಾವು ನೋಡಬಹುದಾಗಿದೆ. ಇವತ್ತು ನಮ್ಮ ಒಂದು ದೇಶದಲ್ಲಿ ಸುಮಾರು ಉತ್ಪಾದನೆ ಆಗ್ತಾ ಇರುವಂತದ್ದು 734 metric tons ಅಷ್ಟು ಹಸಿರು ಮೇವು ಉತ್ಪಾದನೆ ಆಗ್ತಾ ಇದೆ. ಆದ್ರೆ ಇವತ್ತು ನಮ್ಗೆ ಬೇಕಾಗಿರುವಂತದ್ದು 827 metric tons ಅಷ್ಟು ಹಸಿರು ಮೇವು ಬೇಕಾಗಿದೆ. ಇದು ಸುಮಾರು 11% ಅಷ್ಟು ಶಾರ್ಟೇಜ್ ಇರೋದನ್ನ ನಾವು ನೋಡಬಹುದಾಗಿದೆ, ಅಂದ್ರೆ ಶಾರ್ಟ್ ಫಾಲ್ ಇರೋದನ್ನ ನೋಡಬಹುದು. ಅದೇ ರೀತಿ ಒಣಮೇವು ಸುಮಾರು ನಾವು ಇವತ್ತಿನ ದಿನಗಳಲ್ಲಿ 326 metric tons ಅಷ್ಟು ಉತ್ಪಾದನೆ ಆಗ್ತಾ ಇದೆ ನಮ್ಮ ದೇಶದಲ್ಲಿ. ಆದ್ರೆ ನಮಗೆ ಇರುವಂತ ಬೇಡಿಕೆ ಇರುವಂತದ್ದು 426 metric tons ಅಷ್ಟು, ಅಂದ್ರೆ ಸುಮಾರು 23% ಅಷ್ಟು ಒಂದು ಕಡಿಮೆ ಇರೋದನ್ನ ನಾವು ಗಮನಿಸಬಹುದಾಗಿದೆ. ಈ ಒಂದು ಪಶು ಒಂದು ಸಾಗುವಂತ ಒಂದು ಖರ್ಚಿನಲ್ಲಿ ಸುಮಾರು 70-75% ಅಷ್ಟು ಪಶು ಆಹಾರದಲ್ಲಿ ಈ ಹಸಿರು ಮೇವಿಗೆ ಅಥವಾ ಪಶು ಆಹಾರಕ್ಕೆ ನಾವು ಖರ್ಚು ಮಾಡೋದನ್ನ ನಾವು ನೋಡಬಹುದಾಗಿದೆ. ಈ ಪಶು ಸಾಗವನ್ನ ಸಾಕಬೇಕಾದ್ರೆ ಇದರಲ್ಲಿ ಬರುವಂತ ಒಂದು ಖರ್ಚು ಅಂದ್ರೆ ಹೆಚ್ಚಾಗಿ 70-75% ಈ ಪಶು ಆಹಾರಗಳಿಗೆ ಅಥವಾ ಪಶು ಮೇವಿಗೆ ಹೋಗುವಂತದನ್ನ ನಾವು ಗಮನಿಸಬಹುದಾಗಿದೆ. ಆದ್ರಿಂದ ಈ ಒಂದು ಖರ್ಚನ್ನ ಕಡಿಮೆ ಮಾಡಿಕೊಂಡು ನಮ್ಮಲ್ಲೇ ಒಂದು ಲಭ್ಯವಿರುವಂತ ಒಂದು ಕೃಷಿ ಕ್ಷೇತ್ರದಲ್ಲಿ ಮೇವನ್ನು ಬೆಳ್ಕೊಂಡು ಇದು ಹಸಿರು ಮೇವು ಇರ್ಬೋದು ಅಥವಾ ಒಣ ಮೇವು ಇರ್ಬೋದು ಇದನ್ನ ಕೊಟ್ಟಾಗ ಈ ಖರ್ಚನ್ನ ಕಡಿಮೆ ಮಾಡಿದ್ರೆ ನಾವು ಲಾಭವನ್ನ ಜಾಸ್ತಿ ಮಾಡ್ಕೊಳ್ಳೋಕೆ ಅವಕಾಶ ಇರುವಂತದ್ದು. ಈ ಹಸಿರು ಮೇವಿನಲ್ಲಿ ಎರಡು ನಮ್ಮನೆಯ ನಾವು ನೋಡಬಹುದಾಗಿದೆ. ಒಂದು ಅಲ್ಪಾವಧಿ ಹಸಿರು ಮೇವುಗಳು ಅಂದ್ರೆ ಅಲ್ಪ ಒಂದು ಸಮಯಕ್ಕೆ ಬೆಳೆಸಿ ಅದನ್ನ ನೇರವಾಗಿ ಒಂದು ಹೈನು ರಾಶಿಗಳಿಗೆ ಕೊಡುವಂತದ್ದು. ಇನ್ನೊಂದು ದೀರ್ಘಾವಧಿ ಬೆಳೆಗಳು ಅಂದ್ರೆ ಇದನ್ನ ನಾವು ಕಟಾವ್ ಮಾಡ್ತಾ ಹೋದಾಗೆ ವರ್ಷ ಪೂರ್ತಿ ನಾವು ಇದನ್ನ ಕಟಾವ್ ಮಾಡಿ ನಂತರ ಅದನ್ನ ಕಟಾವ್ ಮಾಡ್ತಾ ಇದ್ದಾಗೆ ಮತ್ತದು ಬೆಳೆಯುತ್ತೆ, ಮತ್ತದನ್ನ ಕಟಾವ್ ಮಾಡಿ ನಾವು ಕೊಡಬಹುದಾಗಿದೆ. ನಾವು ಈಗ ಮುಖ್ಯವಾಗಿ ಇದರಲ್ಲಿ ಹಲವಾರು ಬೆಳೆಗಳು ಬರುತ್ತೆ. ಅದು ನಮ್ಮ ಒಂದು ಸನ್ನಿವೇಶಕ್ಕೆ ತಕ್ಕ ಹಾಗೆ ಅಥವಾ ಒಂದು ಈ ಒಂದು ಅಗ್ರೋಕ್ಲೈಮೆಟಿಕ್ ಕಂಡೀಷನ್ ಅಂತ ನಾವು ಹೇಳ್ತೀವಿ, ಆ ಒಂದು ಪರಿಸರಕ್ಕೆ ತಕ್ಕ ಹಾಗೆ ನಾವು ಇದನ್ನ ಈ ಒಂದು ಮೇವಿನ ಬೆಳೆಗಳನ್ನ ಬೆಳೆಸಲಿಕ್ಕೆ ಅವಕಾಶವನ್ನ ಮಾಡ್ಕೋಬಹುದಾಗಿದೆ. ಇನ್ನು ಅಲ್ಪಾವಧಿ ಬೆಳೆಗಳಲ್ಲಿ ಮುಖ್ಯವಾಗಿ ಹೇಳಬೇಕಾದ್ರೆ ಒಂದು ಮೇವಿನ ಒಂದು ಮೆಕ್ಕೆಜೋಳ ಅಂತ ಇರ್ಬೋದು. ಇದರಲ್ಲಿ ಸೌತ್ ಆಫ್ರಿಕನ್ ಟಾಲ್ ಅಂತ ಬರುತ್ತೆ. ಇದು ನಾವು 60-65 ದಿವಸಕ್ಕೆ ಇದನ್ನ ನಾವು ಕಟಾವ್ ಮಾಡಬಹುದಾಗಿದೆ. ಇದು ಒಂದು 10 ದಿವಸ ಜಾಸ್ತಿ ಬೆಳೆಸಿದ್ರೆ ಇದನ್ನ ಸೈಲೇಜ್ ಆಗಿ ಉಪಯೋಗ ಮಾಡಬಹುದು. ಅಂದ್ರೆ ಇಲ್ಲೇನಂದ್ರೆ ಒಂದೇ ಸಲ ನಾವು ಕಟಾವ್ ಮಾಡಿದಾಗ ಅಷ್ಟು ಪ್ರಮಾಣದಲ್ಲಿ ನಮ್ಗೆ ಉಪಯೋಗ ಮಾಡಕ್ ಆಗೋದಿಲ್ಲ. ಆದ್ರೆ ಅದ ಈ ಸಂದರ್ಭದಲ್ಲಿ ಅದನ್ನ ಸೈಲೇಜ್ ಅನ್ನ ಮಾಡಿಕೊಂಡು ಅದನ್ನ ನಾವು ಈ ಒಂದು ಮೇವಿನ ಒಂದು ಇದು ಶಾರ್ಟೇಜ್ ಇದ್ದಾಗ ಅಥವಾ ಒಂದು ಶಾರ್ಟೇಜ್ ಇದ್ದಾಗ ಆ ಸಂದರ್ಭದಲ್ಲಿ ಇದನ್ನ ಸೈಲೇಜ್ ಅನ್ನ ಬಳಕೆ ಮಾಡಬಹುದಾಗಿದೆ. ಇನ್ನು ಇನ್ನೊಂದು ಏನಂದ್ರೆ ಮುಖ್ಯವಾಗಿರುವಂತದ್ದು ಜೋಳ. ಈ ಜೋಳದಲ್ಲಿ ಅಲ್ಪಾವಧಿ ಜೋಳ ಅಂದ್ರೆ ಬೆಳೆಸಬಹುದು. ಇದರಲ್ಲಿ ದೀರ್ಘಾವಧಿ ಜೋಳ ಇದೆ, ಅದೇ COFS ಅಂತ ಬರುತ್ತೆ. ಕೊಯಂಬತ್ತೂರು ಫಾರ್ಡರ್ಸ್ ವರ್ಗಂ 29 ಮತ್ತೆ ಇದರಲ್ಲಿ 31 ಅಂತಿದೆ. ಇದನ್ನ ಸಹ ನಾವು ಬೆಳೆಸಬಹುದಾಗಿದೆ. ಇದು ಸಹ ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇದೆ ಮತ್ತೆ ಇದು ಬರಗಾಲ ಪ್ರದೇಶಕ್ಕೆ ಒಳ್ಳೇದು. ಅಂದ್ರೆ ಬರಗಾಲ ಒಂದು ಮಳೆ ಪ್ರದೇಶ ಸ್ವಲ್ಪ ಮಳೆಯಲ್ಲಿ ಕಡಿಮೆ ಬರುತ್ತೆ ಅಂತ ಒಂದು ಪ್ರದೇಶದಲ್ಲಿ ಚೆನ್ನಾಗಿ ಇದು ಬರುತ್ತೆ. ಇನ್ನು ದೀರ್ಘಾವಧಿ ಬಹುವಾರ್ಷಿಕ ಬೆಳೆಗಳಂದ್ರೆ ಮುಖ್ಯವಾಗಿ ನೇಪಿಯರ್ ಅಲ್ಲಿ ಹಲವಾರು ತಳಿಗಳಿದೆ. ಹೈಬ್ರಿಡ್ ನೇಪಿಯರ್ ಇದರಲ್ಲಿ CO3, CO3 ಇರ್ಬೋದು, CO4 ಇರ್ಬೋದು, CO5 ಇರ್ಬೋದು, ಇವೆಲ್ಲ ಕೊಯಂಬತ್ತೂರು ತಮಿಳುನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ ಬಿಡುಗಡೆ ಆದಂತ ತಳಿಗಳು. ಇದರೊಟ್ಟಿಗೆ ಇವುಗಳನ್ನ ನಾವು ಒಂದು ಸಲ ಹಾಕಿದ ನಂತರ ಪ್ರಥಮವಾದ ಒಂದು ಕಟಾವನ್ನ 60-65 ದಿವಸಕ್ಕೆ ಮಾಡಿ ನಂತರ ಪ್ರತಿಯೊಂದು 40-45 ದಿವಸಕ್ಕೆ ನಾವು ಕಟಾವ್ ಮಾಡ್ತಾ ಹೋದಾಗೆ ವರ್ಷಕ್ಕೆ ಒಂದು 5-6 ಸಲ ನಮ್ಗೆ ಕಟಾವಿಗೆ ಬರುತ್ತೆ. ಇದು ನಾವು ಮುಖ್ಯವಾಗಿ ಏನಂದ್ರೆ ನಾವು ವರ್ಷ ಪೂರ್ತಿ ನಾವು ಹಸಿರು ಮೇವನ್ನ ಪಡ್ಕೋಬಹುದಾಗಿದೆ. ಉದಾಹರಣೆಗೆ ಈಗ ನಮ್ಮಲ್ಲಿ ಎಷ್ಟು ಒಂದು 2 ಅಥವಾ 3 ಅಥವಾ 5 ಹೈನು ರಾಶಿಗಳಿದ್ರೆ ಅವುಗಳಿಗೆ ಎಷ್ಟು ಬೇಕು ಅಂತೇಳಿ ನಾವು ಗಮನದಲ್ಲಿಟ್ಕೊಂಡು ಅದನ್ನ ನಾವು ಸ್ಟ್ಯಾಂಡರ್ಡ್ ಪ್ಲಾಂಟಿಂಗ್ ಅಂತ ಹೇಳ್ತೀವಿ. ಸ್ಟ್ಯಾಂಡರ್ಡ್ ಪ್ಲಾಂಟಿಂಗ್ ಅಂದ್ರೆ ಇವತ್ತು ಸ್ವಲ್ಪ ಒಂದು ನಮ್ಮ ಒಂದು ಎಕರೆ ಪ್ರದೇಶದಲ್ಲಿ ಸ್ವಲ್ಪ ಪ್ರದೇಶದಲ್ಲಿ 5 ಜನ ಎಷ್ಟು ಬೇಕು ಅದನ್ನ ಹಾಕಿ ಒಂದು 10 ದಿನ ಆದ ಮತ್ತೊಂದು ಪ್ರದೇಶ ಒಂದು 10 ಗುಂಟೆ ಅಥವಾ ಆ ಪ್ರದೇಶದಲ್ಲಿ ನಾಟಿಯನ್ನ ಮಾಡಿ ಹೀಗೆ ಒಂದು ಎಕರೆಯನ್ನ ಒಂದೊಂದು ಇಷ್ಟಕ್ಕೆ ಸ್ವಲ್ಪ ಸ್ವಲ್ಪ ಪ್ರದೇಶವಾಗಿ ಕವರ್ ಮಾಡ್ಕೋತಾ ಅದನ್ನು ಪ್ರತಿ ಸಲ ಅಂದ್ರೆ ನಾವು ಕಟಾವ್ ಮಾಡ್ತಾ ಇದ್ದೇವೆ. ಪ್ರತಿದಿನ ನಮಗೆ ಲಭ್ಯವಾಗುವ ರೀತಿಯಲ್ಲಿ ಹಸಿರು ಮೇವು ಬರೋ ಹಾಗೆ ನಾವು ಕಟಾವ್ ಮಾಡ್ತಾ ಹೋದಾಗ ನಾವು ಈ ರೀತಿ ಸ್ಟ್ಯಾಗರ್ಡ್ ಪ್ಲಾಂಟಿಂಗ್ ಅನ್ನು ಮಾಡಿದ್ರೆ ನಾವು ವರ್ಷ ಪೂರ್ತಿ ಹಸಿರು ಮೇವನ್ನ ಒಂದು 500 ಆಸುಗಳಿಗೆ ಪೂರೈಸಲು ಸಾಧ್ಯ ಆಗುತ್ತೆ. ಇನ್ನು ಈ COFS 29 ಮತ್ತೆ 31 ಇದು ಸಹ ಒಂದು ಉತ್ತಮವಾದ ಒಂದು ಮೇವು ಮೇವಿನ ತಳಿ ಅಂತ ನಾವು ಹೇಳಬಹುದು. COFS ಸಿಒ ಕೊಯಮತ್ತೂರು ಫಾರ್ಡ್ ಸೋರ್ಗಮ್ 29 ಮತ್ತು 31 ಇದರಲ್ಲಿ 31 ನಾವು ಬೀಜೋತ್ಪಾದನೆ ಸಹ ಮಾಡಲಿಕ್ಕೆ ಅವಕಾಶ ಇದೆ. 100 ದಿನದ ನಂತರ ಇದನ್ನ ಕಟಾವ್ ಮಾಡಿದ್ರೆ ಇದನ್ನು ಬೀಜೋತ್ಪಾದನೆ ಮಾಡಲಿಕ್ಕೆ ಅವಕಾಶ ಇರುವಂತದ್ದು. ಬೀಜ ಆದ ನಂತರ ಸುಮಾರು ಒಂದು 2-3 ತಿಂಗಳು ಅದು ಹೈಬರ್ನೇಷನ್ ಅಥವಾ ಇದು ಶೈಶಾವಸ್ಥೆ ಅಂತ ನಾವು ಹೇಳ್ತೇವೆ, ಅಥವಾ ಇದು ಮೊಳಕೆ ಬರೋದಿಲ್ಲ. ಸೊ ಈ ಸಂದರ್ಭದಲ್ಲಿ ಇದನ್ನ ನಾವು ಒಂದು ಮೊಳಕೆ ಬಂದ ನಂತರ ಅಂದ್ರೆ ಮೊಳಕೆಯ ಒಂದು ಪ್ರಮಾಣ ಒಂದು 60 ದಿನ ಇದು ಮೊಳಕೆ ಬರಲ್ಲ. ಸೊ 60 ದಿನದ ನಂತರ ಇದನ್ನ ಬಿತ್ತನೆಗೆ ಉಪಯೋಗ ಮಾಡಬೇಕಾಗುತ್ತೆ. ಹಸಿರು ಮೇವಿನಲ್ಲಿ ಮುಖ್ಯವಾಗಿ ಇನ್ನು ಬೇರೆ ಬೇರೆ ಮೇವು ಮೇವಿನ ಹಸಿರು ಮೇವುಗಳಿದೆ. ಇದರಲ್ಲಿ ರೋಡ್ಸ್ ಹುಲ್ ಅಂತ ನಾವು ಹೇಳ್ಬೋದು. ಇದು ಜೌಳು ಮತ್ತು ಮಣ್ಣಿನ ಜೌಳು ಮಣ್ಣಿಗೆ ಸೂಕ್ತವಾಗಿರುವಂತದ್ದು, ಇಲ್ಲೂ ಸಹ ಬೆಳೆಯುವಂಥದ್ದು ಬೆಳೆಯುತ್ತೆ. ಮತ್ತು ಪ್ಯಾರ ಹುಲ್ಲು, ಇದು ನೀರು ನಿಲ್ಲುವಂತ ಒಂದು ಪ್ರದೇಶ ಅಂದ್ರೆ ಹಳ್ಳಿ ಹೆಚ್ಚು ಸ್ವಲ್ಪ ಕೊಚ್ಚೆ ಪ್ರದೇಶ ಆದ್ರೆ ಅಂತ ಒಂದು ಪ್ರದೇಶದಲ್ಲಿ ಇದನ್ನು ಬೆಳೀಲಿಕ್ಕೆ ಅವಕಾಶ ಇದೆ. ಇನ್ನು ಕುದುರೆ ಮೆಂತೆ, ಇದು ಇದರಲ್ಲಿ ಒಂದು 16-20% ಅಷ್ಟು ಸಸಾರಜನಕ ಲಭ್ಯವಿರುತ್ತೆ. ಇದು ಪ್ರಾಣಿಗಳಿಗೆ ಅಥವಾ ಹೈನು ರಾಶಿಗಳಿಗೆ ಒಳ್ಳೆಯ ಒಂದು ಪ್ರೋಟೀನ್ ಅಂಶ ಇರುವಂತ ಒಂದು ಲೆಗ್ಯೂಮ್ನಸ್ ಕ್ರಾಪ್ ಅಂತ ನಾವು ಹೇಳ್ಬೋದು. ಲೆಗ್ಯೂಮ್ ಜಾತಿಗೆ ಸೇರಿದಂತ ಒಂದು ಮೇವಿನ ಬೆಳೆ ಅಂತ ಹೇಳ್ಬೋದು. ಉತ್ತಮವಾದ ಒಂದು ಮೇವು ಅಂತ ಹೇಳ್ಬೋದಾಗಿದೆ. ಇನ್ನು ಇದರಲ್ಲಿ ಬೇಲಿ ಮೆಂತೆ ಅಂತ ಬರುತ್ತೆ. ಇದರಲ್ಲಿ ಸಹ ಸಸಾರಜನಕ ಮತ್ತು ಪ್ರೋಟೀನ್ ಅಂಶ ಇರುತ್ತೆ. ಇದು ಸಹ ನಾವು ಬೇಲಿ ಒಂದು ಬೇಲಿ ಮೆಂತೆ ಅಂದ್ರೆ ಇದು ಇದರಲ್ಲಿ ಸಹ ಇದನ್ನ ನಾವು ಮೇವಾಗಿ ಬಳಕೆ ಮಾಡಲಿಕ್ಕೆ ಅವಕಾಶ ಇದೆ. ಬಹುವಾರ್ಷಿಕ ಅಂದ್ರೆ ಪ್ರತಿ ಸಲ ನಾವು ಕಟ್ ಮಾಡಿ ಮತ್ತೆ ಬಳಕೆ ಮಾಡುವಂಥದ್ದು. ಇದರೊಂದಿಗೆ ಸ್ಟೈಲೋಸ್ಯಾಂಥಸ್, ಇದು ಸಹ ಉತ್ತಮವಾದ ಒಂದು ಇದನ್ನ ಹೇಳ್ಬೋದಾಗಿದೆ. ಇದರಲ್ಲಿ ಸಸಾರಜನಕ ಸಹ ಇರುತ್ತೆ. ಇದರಲ್ಲಿ ಸ್ಟೈಲೋಜೆಂಥಸ್ ಎಂಬೆಟಾ, ಸ್ಟೈಲೋಜೆಂಥಸ್ ಕ್ಯಾಬ್ರಾ ಅಂತ ಈ ಒಂದು ಹೆಸರಿನ ಕೆಲವು ತಳಿಗಳು ಸಹ ಲಭ್ಯವಿರುತ್ತೆ. ಇನ್ನು ಮೇವಿನ ಅಲಸಂದೆ, ಇದು ಒಂದು ಅಲ್ಪಾವಧಿಯ ಒಂದು ಲೆಗ್ಯೂಮ್ ಜಾತಿಗೆ ಸೇರಿದಂತ ಒಂದು ಮೇವು ಅಂತ ಹೇಳ್ಬೋದು. ಇದನ್ನ ಸಹ ಒಂದು ಬೆಳಿಲಿಕ್ಕೆ ಒಂದು ಅವಕಾಶ ಇದೆ. ಇದು ಸಾಮಾನ್ಯವಾಗಿ ನಾವು 60-65 ದಿವಸ ಅಥವಾ 50-65 ದಿವಸ ಅಥವಾ 50%ರಷ್ಟು ಇದು ಹೂ ಬಂದ ಸಂದರ್ಭ ಅಥವಾ ಸಂದರ್ಭದಲ್ಲಿ ಇದನ್ನ ಕಟಾವು ಮಾಡಿ ಇದನ್ನ ಮೇವಾಗಿ ಬೆಳೆಸಲಿಕ್ಕೆ ಅವಕಾಶ ಇದೆ. ಇದರೊಟ್ಟಿಗೆ ನಾವು ಸೆಸ್ಬೇನಿಯ, ಈಗ ಈ ಮೇವಿನ ಮರಗಳಂತ ನಾವು ಹೇಳ್ತೀವಿ. ಇಲ್ಲಿ ಮೇವಿನ ಮರಗಳಂದ್ರೆ ಮುಖ್ಯವಾಗಿ ಇದರಲ್ಲಿ ಸೆಸ್ಬೇನಿಯ ಬರುತ್ತೆ. ಇದನ್ನ ವರ್ಷ ಪೂರ್ತಿ ನಾವು ಬೆಳಿಬಹುದು ಮತ್ತು ಇದಕ್ಕೆ ಅಂತ ಫಲವತ್ತಾದ ಮಣ್ಣು ಸಹ ಬೇಕಾಗಿಲ್ಲ. ಇದು ಮತ್ತು ಇದು ಬರಗಾಲ ಪೀಡಿತ ಒಂದು ನಿರೋಧಕ ಶಕ್ತಿ ಇದೆ ಮತ್ತು ಇದು ಎಲ್ಲಾ ರೀತಿಯ ಹೈನು ರಾಶಿಗಳಿಗೆ ಉತ್ತಮ ಆಗಿರುವಂಥದ್ದು. ಇದನ್ನ ನಾವು ಪ್ರಥಮವಾಗಿ ಒಂದು 6 ನಂತರ ಇದನ್ನ ಪ್ರಥಮ ಒಂದು ಕಟಾವನ್ನ ಮಾಡಬೇಕಾಗುತ್ತೆ. ನಂತರ ಪ್ರತಿಯೊಂದು 2 ಕಟ್ ಮಾಡ್ತಾ ಹೋಗ್ಬೋದು. ಇದು ವಾರ್ಷಿಕವಾಗಿ 50-60 ಟನ್ ಒಂದು ಅಸಿರಿಯನ್ನ ಕೊಡುತ್ತೆ. ಅದೇ ರೀತಿ ಸೂಬಾಬುಲ್ ಸಹ ಒಂದು ಉತ್ತಮವಾದ ಒಂದು ಫಾಸ್ಟ್ ಆಗಿ ಬೆಳೆಯುವಂತ ಅಂದ್ರೆ ವೇಗವಾಗಿ ಬೆಳೆಯುವಂತ ಒಂದು ಮೇವಿನ ಮರ ಅಂತ ನಾವು ಹೇಳ್ಬೋದು. ಒಂದು ಈ ಒಂದು ಬರಗಾಲ ಪೀಡಿತ ಪ್ರದೇಶಗಳಿಗೆ ಅಥವಾ ಇಲ್ಲಿ ಮಳೆ ಕಡಿಮೆ ಇರುವಂತಹ ಪ್ರದೇಶಗಳಿಗೆ ಇಂತ ಒಂದು ಪ್ರದೇಶದಲ್ಲಿ ಬೆಳೆಯುತ್ತೆ. ಇದನ್ನ ಇದರಲ್ಲಿ ಒಂದು ಮುಖ್ಯವಾಗಿ ಇದು 5-6 ಆದ ನಂತರ ಅಂದ್ರೆ ಒಂದು ಸುಮಾರು ಒಂದು 3 ಅಥವಾ 3.5 ಈ ಒಂದು ಎತ್ತರಕ್ಕೆ ಬಂದ ಸಂದರ್ಭದಲ್ಲಿ ಇದರಿಂದ ನಾವು ಕಟಾವ್ ಮಾಡಬಹುದಾಗಿದೆ. ನಂತರ ಪ್ರತಿ ಒಂದು ಪ್ರಥಮ ಒಂದು ಕಟಾವನ್ನ 5-6, ನಂತರ ಪ್ರತಿ ಒಂದು 2-3 ನಾವು ಇದನ್ನ ಕಟಾವ್ ಮಾಡಿ ಇದನ್ನ 5 ಬರುವಂತ ಒಂದು ಮೇವನ್ನ ಅಥವಾ ಹಸಿರು ಅಥವಾ ಎಲೆಗಳೇನಿದೆ ಇದನ್ನ ಹೈನು ರಾಶಿಗಳಿಗೆ ಕೊಡಬಹುದಾಗಿದೆ. ಇನ್ನು ಗ್ಲಿಸೀಡ್ ಅಂತ ನಾವು ಹೇಳ್ತೀವಿ. ಗ್ಲಿಸೀಡ್ ಅಂದ್ರೆ ಮುಖ್ಯವಾಗಿ ಈ ಗೊಬ್ಬರದ ಗಿಡ, ಇದನ್ನು ಸಹ ನಾವು ಬಳಕೆ ಮಾಡಬಹುದಾಗಿದೆ. ಇದು ಒಂದು ವರ್ಷ ಆದ ನಂತರ ಅಂದ್ರೆ ಸುಮಾರು ಒಂದು 1.5 ವರ್ಷ ಆಗ್ಬೇಕು. ಇದಕ್ಕೆ 1.5 ವರ್ಷ ಆದ ನಂತರ ಇದು ಪ್ರಥಮ ಕಟಾವನ್ನ ಮಾಡಿ ಇದನ್ನ ನಾವು ಬಳಕೆ ಮಾಡಬಹುದಾಗಿದೆ. ಒಂದು ಪ್ರತಿ ಒಂದು ಇದರಿಂದ ಒಂದು ಈ ಒಂದು ಗೊಬ್ಬರದ ಗಿಡದಿಂದ ಒಂದು 20-25 kg ಪ್ರತಿಯೊಂದು ಗಿಡದಿಂದ ಒಂದು ಸಿಗುತ್ತೆ. ನಂತರ ಇದರಲ್ಲಿ ಆಮೇಲೆ ಇದು ನುಗ್ಗೆಯನ್ನು ಸಹ ನಾವು ಬಳಕೆ ಮಾಡಬಹುದು. ಇದರಲ್ಲಿ ಒಂದು 5-6 ಆಗ್ಬೇಕು. 5-6 ಆದ್ರೆ ಇದನ್ನ ಒಂದು 5-6 ತಿಂಗಳ ನಂತರ ಇದನ್ನ ಒಂದು ಎಲೆಯನ್ನ ನಾವು ಹೈನು ರಾಶಿಗಳಿಗೆ ಕೊಡಬಹುದು. ಈ ಎಲೆಗಳಲ್ಲಿ ಹೆಚ್ಚಾಗಿ ಕಬ್ಬಿಣದ ಅಂಶ ಜಾಸ್ತಿ ಇರುತ್ತೆ. ಸೊ ಇದು ಉತ್ತಮವಾದ ಒಂದು ಪಶು ಒಂದು ಆಹಾರ ಮತ್ತು ಹೆಸರುಬೇವು ಅಂತ ನಾವು ಹೇಳ್ಬೋದಾಗಿದೆ. ನಂತರ ಇದನ್ನ 8-9 ತಿಂಗಳು ಈಗ ಉದಾಹರಣೆಗೆ 5-6 ತಿಂಗಳು ಆದ ನಂತರ ಮತ್ತೆ ಪ್ರತಿ ಒಂದು 1.5-2 ತಿಂಗಳ ನಂತರ ಅದು ಮತ್ತೆ ಕಟಾವನ್ನ ಮಾಡಬಹುದು. ಒಂದು 1.5 ಅಡಿ ಅಥವಾ 1.5 ಮೀಟರ್ ಅಷ್ಟು ಎತ್ತರದಲ್ಲಿ ಇದನ್ನ ಕಟಾವ್ ಮಾಡಬೇಕಾಗುತ್ತೆ. ಇದು ಸುಮಾರು 6-8 ಟನ್ ಅಷ್ಟು ಸಿರಿಮೇವನ್ನ ಕೊಡುತ್ತೆ. ಅದೇ ರೀತಿ ಕ್ಯಾಶಿಯ ಇರ್ಬೋದು, ಕ್ಯಾಶಿಯ ಆಮೇಲೆ ಇದನ್ನು ಸಹ ನಾವು ಇದರ ಒಂದು ಪಾಟ್ಸ್ ಅಂತ ನಾವು ಹೇಳ್ತೇವೆ, ಕ್ಯಾಶಿಯದು ಇದರ ಬಳಕೆ ಮಾಡಬಹುದಾಗಿದೆ. ಮತ್ತು ಇಲ್ಲಿ ಮುಖ್ಯವಾಗಿ ನಾವು ಗಮನದಲ್ಲಿಡಬೇಕಂದ್ರೆ ಒಂದು ಯಾವುದೇ ಒಂದು ಹೈನು ರಾಸುಗಳಿಗೆ ಒಂದು ಆಹಾರವನ್ನು ಕೊಡಬೇಕಾದ್ರೆ ಯಾವುದೇ ಒಂದೇ ಒಂದು ಮೇವನ್ನ ಒಟ್ಟು ಒಂದೇ ಇದನ್ನ ಕೊಡಬಾರದು, ಅದನ್ನ ಮಿಕ್ಸ್ ಮಾಡಿ ಕೊಡೋದು ಉತ್ತಮ. ಅದೇ ರೀತಿ ಈಗ ನಾವು ಮೆಕ್ಕೆಜೋಳವನ್ನು ಬೆಳಿಬೇಕಂದ್ರೆ ಮೆಕ್ಕೆಜೋಳ ಜೊತೆ ಒಂದು ಅಲಸಂದೆ ಮೇಜ್ ಪ್ಲಸ್ ಲೆಗ್ಯೂಮ್ ಅಥವಾ ಸಿರಿ ಪ್ಲಸ್ ಲೆಗ್ಯೂಮ್ ಅಂತ ಕ್ರಾಪ್ ಅಂತ ಹೇಳ್ತೀವಿ. ಇದರಿಂದ ಬೆಳೆಸೋದ್ರಿಂದ ಇದು ಒಂದು ಉತ್ತಮವಾದ ಶಕ್ತಿಯುತವಾದ ಒಂದು ಮೇವ್ ಅಂತ ನಾವು ಹೇಳ್ಬೋದು. ಇದನ್ನ ನಾವು ಕಟಾವ್ ಮಾಡಿ ಕೊಟ್ರೆ ಒಂದು ಉತ್ತಮವಾದ ಶಕ್ತಿಯುತವಾದ ಒಂದು ಮೇವನ್ನ ಇದು ಹೈನು ರಾಸುಗಳಿಗೆ ಕೊಡಬಹುದು ಅಂತ ನಾವು ಹೇಳ್ಬೋದಾಗಿದೆ. ಅದೇ ರೀತಿ ಒಂದು ಮೇವನ್ನ ಕೊಡಬೇಕಾದ್ರೆ ಅದು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು? ಸಾಮಾನ್ಯವಾಗಿ ನಾವು ಹಸಿರು ಮೇವನ್ನ 15-20 ಕೆಜಿ ವರೆಗೆ ಪ್ರತಿ ಒಂದು ಹೈನು ರಾಸುಗಳಿಗೆ ಹೈನಿಗೆ ಅಥವಾ ದನಕ್ಕೆ ಕೊಡಬೇಕಾಗುತ್ತೆ. ಅದೇ ರೀತಿ ಒಣ ಹುಲ್ಲನ್ನ 5-6 ಕೆಜಿ ಕೊಡಬಹುದಾಗಿದೆ. ಇದರೊಟ್ಟಿಗೆ ಇದರ ಒಂದು ಸಮತೋಲನ ಆಹಾರವಾಗಿ ಹಿಂಡಿ ಇರ್ಬೋದು ಅಥವಾ ಹಿಂಡಿ ಇರ್ಬೋದು ಅಥವಾ ಮಿನರಲ್ ಮಿಕ್ಸ್ಚರ್ ಇರ್ಬೋದು, ಪಶು ಆಹಾರ ಇರ್ಬೋದು, ಇದನ್ನ ಕೊಡೋದು ಉತ್ತಮ. ಇದರಿಂದ ಉತ್ತಮವಾದ ಹಾಲು ಉತ್ಪಾದನೆ ಜಾಸ್ತಿ ಆಗುತ್ತೆ. ಹೀಗೆ ಈ ಹಸಿರು ಮೇವನ್ನ ಕೊಡಬೇಕಾದ್ರೆ ನಾವು ಪ್ರದೇಶದಲ್ಲಿ ನಮ್ಮ ಒಂದು ಸಣ್ಣ ಪ್ರದೇಶದಲ್ಲಿ, ಉದಾಹರಣೆಗೆ ಈಗ ನಮ್ಮಲ್ಲಿ ಈ ತೆಂಗಿನ ಮರಗಳಿದ್ರೆ ತೆಂಗಿನ ಮರದ ನೆರಳಲ್ಲಿ ಗಿನಿ ಗ್ರಾಸ್ ಅಂತ ಬರುತ್ತೆ. ಗಿನಿ ಒಂದು ಈ ಒಂದು ಹುಲ್ಲನ್ನ ಬೆಳೆಸೋದು ಉತ್ತಮ, ಯಾಕಂದ್ರೆ ಅದು ನೆರಳಲ್ಲಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಸೊ ಅಲ್ಲಿ ಇರುವಂತ ಒಂದು ಪ್ರದೇಶ ಒಂದು ಸಣ್ಣ ಏನು ಜಾಗ ಏನಿದೆ ಅದನ್ನ ಸದ್ಬಳಕೆ ಮಾಡಿಕೊಂಡು ನಾವು ಉತ್ತಮವಾಗಿ ಈ ಒಂದು ಯಾವ ಹೈನು ರಾಸುಗಳನ್ನ ಸಾಕ್ತಾ ಇದ್ರೆ ನಾವು ಇದನ್ನ ಈ ಒಂದು ಹಸಿರು ಮೇವನ್ನ ಕೊಡಬಹುದಾಗಿದೆ. ಹೀಗೆ ಈ ಹಸಿರು ಮೇವು ರೈತರು ಯಾವಾಗಲೂ ಈ ಹಸಿರು ಮೇವಿಗೆ ಹೆಚ್ಚು ಒಂದು ಪ್ರಾಮುಖ್ಯತೆಯನ್ನ ಕೊಡೋದು ಒಳ್ಳೇದು. ಹೊರಗಿಂದ ಕೊಟ್ಟು ಹಣ ಕೊಟ್ಟು ತರೋದಕ್ಕಿಂತ ತಮ್ಮಲ್ಲಿ ಲಭ್ಯವಿರುವಂತ ಒಂದು ಯಾವುದೇ ಒಂದು ಪ್ರದೇಶ ಇರ್ಬೋದು, ಈಗ ಒಂದು 3 ತಿಂಗಳು ಅಥವಾ ಒಂದು ಯಾವುದೋ ಒಂದು ಮುಖ್ಯವಾದ ಆಹಾರ ಬೆಳೆ ಬೆಳೆದ ನಂತರ ಏನು ಮತ್ತೆ ಉಳಿದ್ರೆ ಅಲ್ಲಿ ಒಂದು ನೀರಾವರಿ ಒಂದು ಹಂತದಲ್ಲಿ ಯಾವ ಇದನ್ನ ಒಂದು ಅಲ್ಪಾವಧಿ ಬೆಳೆಗಳಿರ್ಬೋದು, ಇದು ಯಾವುದು ಅಲಸಂದೆ ಇರ್ಬೋದು, ಇದನ್ನ ಬೆಳಿಲಿಕ್ಕೆ ಒಂದು ಅವಕಾಶ ಇದೆ. ಅಥವಾ ಬೇರೆ ಈ ಒಂದು ಮೆಕ್ಕೆಜೋಳ ಇದನ್ನ ಸಹ ಬೆಳಿಬಹುದು. ಹೀಗೆ ಈ ರೀತಿ ಬೆಳೆಯೋದ್ರಿಂದ ಅಥವಾ ಈ ಒಂದು ಮಾಡೋದ್ರಿಂದ ರೈತರು ಸ್ವಲ್ಪ ಹೊರಗಿಂದ ಹಣ ಕೊಟ್ಟು ತರುವಂತ ಯಾವುದೋ ಒಂದು ಮೇವಿದೆ ಅದನ್ನ ಕಡಿಮೆ ಮಾಡಬಹುದು. ಈ ರೀತಿ ಖರ್ಚನ್ನ ಕಡಿಮೆ ಮಾಡಿಕೊಂಡ್ರೆ ಲಾಭ ಜಾಸ್ತಿ ಆಗೋ ಒಂದು ಪ್ರಮೇಯ ಇರುತ್ತೆ. ಹೀಗೆ ರೈತರು ಸಮತೋಲನ ಆಹಾರವನ್ನ ಕೊಡುವತ್ತ ಹೆಚ್ಚು ಗಮನವನ್ನ ಕೊಡಬೇಕು ರೈತರು. ಕೇವಲ ಒಂದು ಹಸಿರು ಮೇವಾಗ್ಲಿ ಬರೀ ಒಣ ಮೇವು ಕೊಡೋದಕ್ಕಿಂತ ಈ ಸಮತೋಲನ ಆಹಾರವನ್ನ ಕೊಟ್ಟಾಗ ಒಂದು ಆ ಒಂದು ದೇಹಕ್ಕೆ ಆ ಒಂದು ಪಶುವಿನ ದೇಹಕ್ಕೆ ಬೇಕಾದ ಸಮತೋಲನ ಆಹಾರ ಕೊಟ್ಟಾಗ ಅದೆಲ್ಲ ಅದರ ಒಂದು ಆ ಒಂದು ಫಂಕ್ಷನ್ಸ್ ಅಂತ ಬಾಡಿ ಫಂಕ್ಷನ್ಸ್ ಹೇಳ್ತೀವಿ ಅದು ಉತ್ತಮವಾಗಿ ಆದಾಗ ಹಾಲಿನ ಒಂದು ಉತ್ಪಾದನೆ ಜಾಸ್ತಿ ಆಗೋದನ್ನ ನಾವು ನೋಡ್ಬೋದು. ಮುಖ್ಯವಾಗಿ ಪ್ರೋಟೀನ್ ಅಂಶ ಇರುವಂತ ಒಂದು ಆಹಾರವನ್ನು ಕೊಟ್ಟಾಗ ಇದರಲ್ಲಿ ಜಾಸ್ತಿ ಆಗೋದನ್ನ ನಾವು ನೋಡ್ಬೋದಾಗಿದೆ. ಸೊ ಇದ್ರ ಜೊತೆಗೆ ಈ ಒಂದು ಬದುವಿನ ಒಂದು ಉತ್ತಮ ಸದುಪಯೋಗ ಮಾಡ್ಕೊಂಡು ಅಲ್ಲಿ ಸ್ವಲ್ಪ ಲೆಗ್ಯೂಮ್ ಜಾತಿಗೆ ಸೇರಿದಂತ ಇದು ಬೇಲಿ ಮೆಂತೆ ಇರ್ಬೋದು ಅಥವಾ ಮೆಂತೆ ಇರ್ಬೋದು ಬೇಲಿ ಮೆಂತೆ ಇರ್ಬೋದು ಇದನ್ನ ಸಹ ನಾವು ಬೆಳೆಸಿದ್ರೆ ಉತ್ತಮವಾದ ಒಂದು ಒಂದು ಆಹಾರವನ್ನ ಪಶುಗಳಿಗೆ ಪೂರೈಕೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಮೇವು ಇವತ್ತಿನ ದಿನಗಳಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನ ಪಡಿತಾ ಇದೆ. ಅದರಲ್ಲಿ ಮುಖ್ಯವಾಗಿ ಈ ದೀರ್ಘಾವಧಿಯ ಬೆಳೆಗಳು, ದೀರ್ಘಾವಧಿ ಅಂದ್ರೆ ಹಸಿರು ಮೇವು ವರ್ಷ ಪೂರ್ತಿ ಹಸಿರು ಮೇವು ಕೊಡ್ತಾ ಇರುವಂತ ಒಂದು ಬೆಳೆಗಳನ್ನ ನಾವು ನೋಡಬಹುದಾಗಿದೆ. ಸೊ ಈ ಬೆಳೆಗಳನ್ನ ನಾವು ಬಳಕೆ ಮಾಡೋದು ಬಹಳ ಮುಖ್ಯವಾಗಿರುವಂತ ಇದರಲ್ಲಿ ಈಗಾಗಲೇ ನಾನು ಹೇಳಿದೆ ಸುಮಾರು ಈಗ ನಮ್ಮ ದೇಶದಲ್ಲಿ ಸುಮಾರು 4.5% ಅಷ್ಟೇ ಪ್ರದೇಶದಲ್ಲಿ ಈ ಹಸಿರು ಮೇವನ್ನ ಬೆಳೀತಾ ಇರುವಂತದ್ದು. ಅದಕ್ಕೆ ಬೇಕಾದ ಒಂದು ಮುಖ್ಯವಾಗಿ ಏನಂದ್ರೆ ನಮ್ಮ ಹಿಡುವಳಿಗಳು ಸಣ್ಣದಿರಬಹುದು ಅಥವಾ ಅದಕ್ಕೆ ಬೇರೆ ಬೆಳೆಗಳಿಗೆ ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾ ಇರೋ ಒಂದು ಕಾರಣ ಇರ್ಬೋದು. ಆದ್ರೆ ಇರುವಂತ ಲಭ್ಯ ಪ್ರದೇಶದಲ್ಲೇ ನಾವು ಇದನ್ನ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ. ಸೊ ಈ ಒಂದು ಹಸಿರು ಮೇವನ್ನ ಬೆಳೆಸಿ ರೈತರು ಒಂದು ಹಾಲಿನ ಉತ್ಪಾದನೆಯನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುವಂತದ್ದು. ಉತ್ತಮವಾದ ಒಂದು ತಳಿಗಳು ಈಗಾಗಲೇ ಕೆಲ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಲಭ್ಯವಿರುತ್ತೆ, ಖಾಸಗಿಯಾಗಿಯೂ ಸಿಗುತ್ತೆ. ಸೊ ಈ ಉತ್ತಮವಾದ ತಳಿಗಳನ್ನ ಬಳಸ್ಕೊಂಡು ಈಗ ಒಂದು ಒಂದು ಕಟಾವಿನ ಹಂತದಲ್ಲಿ ಉತ್ತಮವಾದ ಹಳೆ ಇಳುವರಿಯನ್ನು ಪಡ್ಕೊಂಡು ತಮ್ಮ ಹೈನು ರಾಷ್ಟ್ರಗಳಿಗೆ ಕೊಟ್ಟಾಗ ಅಥವಾ ದನಗಳಿಗೆ ಕೊಟ್ಟಾಗ ಉತ್ತಮವಾದ ಇಳುವರಿಯನ್ನ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಈ ಒಂದು ರೈತರು ತಮ್ಮ ಒಂದು ಆಹಾರಕ್ಕಾಗಿ ಅಥವಾ ತಮ್ಮ ಒಂದು ಹೈನುಗಾರಿಕೆಯಲ್ಲಿ ಈ ಒಂದು ಹಸಿರು ಮೇವನ್ನ ಪ್ರಾಮುಖ್ಯತೆಯನ್ನು ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಹಸಿರು ಮೇವನ್ನ ಪೂರೈಕೆ ಮಾಡಿದ್ರಲ್ಲಿ ಉತ್ತಮವಾದ ಒಂದು ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಹಾಲಿನ ಇಳುವರಿ ಜಾಸ್ತಿ ಆಗ್ಬೋದು ಅಥವಾ ಉತ್ತಮವಾದ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ರೈತರು ಇದಕ್ಕೆ ಹೆಚ್ಚು ಗಮನವನ್ನ ಕೊಡ್ಬೇಕಂತ ಹೇಳ್ತೀನಿ. ನನ್ನ ಹೆಸರು ಹರೀಶ್ ಹೆಡೆ ಅಂತೇಳಿ, ನಾನು ಭೇಷಶಾಸ್ತ್ರ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೀನಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ. ಮೇವಿನ ಬಗ್ಗೆ ನೀವು ಏನಾದರೂ ಹೆಚ್ಚಿನ ಒಂದು ಮಾಹಿತಿ ಬೇಕಾದಲ್ಲಿ ನನ್ನ ಸಂಪರ್ಕಿಸಬಹುದಾಗಿದೆ. ನನ್ನ ಸಂಪರ್ಕ ಸಂಖ್ಯೆ 9444872954. ಧನ್ಯವಾದಗಳು. ನಮ್ಮನಂತ ಕರೆಯಲ ಶಿವನ ನಮ್ಮ ಶಿವನ ಏನಂತ ಕರೆಯಲ ಶಿವನ ಏನಂತ ಕರೆಯಲ ಶಿವನ ನಮ್ಮ ಶಿವನ ಏನಂತ ಕರೆಯಲ ಶಿವನ ನನೆ ಒಂದು ಉತ್ತವಾದೆ ನಿನೆ ಒಂದು ಸರ್ವವಾದೆ ನನೆ ನೀರಿಗೋತಿ ನಟ್ಟೆ